ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:56. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ, ಟ್ರ್ಯಾಕ್ಟರ್ ಖರೀದಿಸುವಾಗ ರೈತರು ಗಮನಿಸಬೇಕಾದ ಅಂಶಗಳು ಮತ್ತು ಟ್ರ್ಯಾಕ್ಟರ್ನ ಸಮರ್ಥ ಬಳಕೆ ಕುರಿತು ಡಾಕ್ಟರ್ ಕೆವಿ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಟ್ರ್ಯಾಕ್ಟರನ್ನು ಖರೀದಿ ಮಾಡುವಾಗ ರೈತರು ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಜೊತೆಗೆ ಟ್ರ್ಯಾಕ್ಟರನ್ನು ಖರೀದಿ ಮಾಡಿದ ಮೇಲೆ ಅದರ ಒಂದು ಸಮರ್ಥ ಬಳಕೆ ಮತ್ತು ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಕೆ ವಿ ಪ್ರಕಾಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರೇ. ನಮಸ್ಕಾರ ರೈತ ಬಾಂಧವರು. ಹೇಳಿ ಸರ್, ಮೊದಲನೇದಾಗಿ ನಮ್ಮ ರೈತರು ಸಾಮಾನ್ಯವಾಗಿ ಇತ್ತೀಚೆಗೆ ಸಣ್ಣ ಸಣ್ಣ ರೈತರೆಲ್ಲ ಟ್ರ್ಯಾಕ್ಟರನ್ನು ಖರೀದಿ ಮಾಡ್ತಾ ಇದ್ದಾರೆ, ಹೆಚ್ಚಾಗಿ ಟ್ರ್ಯಾಕ್ಟರ್ನ ಕೃಷಿಯಲ್ಲಿ ಬಳಸ್ತಾ ಇದ್ದಾರೆ. ಆದರೆ ಅವುಗಳ ಒಂದು ಸರಿಯಾದ ರಕ್ಷಣೆ ನಿರ್ವಹಣೆ ಬಗ್ಗೆ ಅಷ್ಟು ಕಾಳಜಿಯನ್ನು ತೋರಿಸ್ತಾ ಇಲ್ಲ. ಹೀಗಾಗಿ ಟ್ರ್ಯಾಕ್ಟರ್ಗಳು 4-5 ವರ್ಷ ಆದಮೇಲೆ ಟ್ರ್ಯಾಕ್ಟರ್ಗಳು ಬಂದ್ ಬಿಡ್ತವೆ, ಸರಿಯಾಗಿ ಕಂತುಗಳನ್ನು ಕಟ್ಟೋದಿಲ್ಲ, ಸರಿಯಾಗಿ ನಿರ್ವಹಣೆ ಮಾಡೋದಿಲ್ಲ. ಈ ಎಲ್ಲ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ತಾವು ರೈತರಿಗೆ ತಿಳಿಸಿಕೊಡಿ, ಏನು ಅನಿಸ್ತದೆ ಟ್ರ್ಯಾಕ್ಟರ್ ಒಬ್ಬ ರೈತ ಸಮರ್ಥ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಟ್ರ್ಯಾಕ್ಟರ್ ವಿಷಯಕ್ಕೆ ಬಂದಾಗ ಈ ಟ್ರ್ಯಾಕ್ಟರ್ನ ನಾವು ಸಮರ್ಥವಾಗಿ ಬಳಕೆ ಮಾಡಬೇಕಾಗ್ತದೆ, ಅದೇ ರೀತಿ ನಿರ್ವಹಣೆ ಮಾಡಬೇಕಾಗ್ತದೆ. ಅಕಸ್ಮಾತ್ ಆಗಿ ನಾವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವನ್ನ ಸರಿಯಾಗಿ ಬಳಕೆ ಮಾಡದೇ ಇದ್ರೆ, ನಿರ್ವಹಣೆ ಮಾಡದೇ ಇದ್ರೆ ಅವು ಟ್ರ್ಯಾಕ್ಟರ್ ನಮಗೆ ರಿಪೇರಿ ಬರ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ಸಾಮಾನ್ಯವಾಗಿ ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ರೈತರು ಹೆಚ್ಚಾಗಿ ಟ್ರ್ಯಾಕ್ಟರ್ನ ಕೃಷಿ ಚಟುವಟಿಕೆಗಳಿಗೆ ಬಳಸ್ತಾ ಇರ್ತಾರೆ. ಮೊದಲನೇದಾಗಿ ನಾವು ಈ ಟ್ರ್ಯಾಕ್ಟರ್ನ ಸಮರ್ಥ ಬಳಕೆ ಯಾಕೆ ಮಾಡಬೇಕು ಅಂತಂದ್ರೆ, ಈಗ ಕೃಷಿ ಯಾಂತ್ರೀಕರಣ ಹೆಚ್ಚಾಗಿದೆ. ಹೀಗಾಗಿ ಮೊದಲನೇದಾಗಿ ಏನಂತಂದ್ರೆ, ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಈ ಕೂಲಿ ಆಳುಗಳ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಒಂದು ಕೃಷಿ ತಾಂತ್ರಿಕತೆಯ ಅವಶ್ಯಕತೆ ಕಂಡು ಬಂದಿದೆ. ಈ ದಿಸೆಯಲ್ಲಿ ಟ್ರ್ಯಾಕ್ಟರ್ನ ರೈತರು ಬಳಸ್ತಾ ಇರ್ತಾರೆ. ಈ ದುಬಾರಿ ಟ್ರ್ಯಾಕ್ಟರ್ನ ನಾವು ಬಳಸಿದಾಗ ಸಾಮಾನ್ಯವಾಗಿ ನಾವು ಅದನ್ನು ಸಮರ್ಥ ಬಳಕೆ ಮಾಡಬೇಕು ಅಥವಾ ನಿರ್ವಹಣೆ ಮಾಡಬೇಕಂತ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳೇನಂತಂದ್ರೆ, ದುಬಾರಿ ಬೆಲೆ ಇರೋದ್ರಿಂದ ಟ್ರ್ಯಾಕ್ಟರ್ನ ಒಂದು ಗಾತ್ರ ಎಷ್ಟು, ಅದು ಹೆಚ್ಚು ಡೀಸೆಲ್ ಖರ್ಚು ಆಗ್ತಾ ಇದೆಯಾ, ಟ್ರ್ಯಾಕ್ಟರ್ನ ಕಾರ್ಯದಕ್ಷತೆ ಏನಾದರೂ ಇರ್ತದ, ಆ ಥರದ ಒಂದು ಭಾವನೆಗಳನ್ನು ತಿಳ್ಕೊಂಡು ಸಮರ್ಥ ಬಳಕೆಯನ್ನು ನಾವು ಮಾಡಲೇಬೇಕಾಗ್ತದೆ. ಇಲ್ಲಾಂದರೆ ಈ ಒಂದು ದುಬಾರಿ ಬೆಲೆ ಇರತಕ್ಕ ಸಮಸ್ಯೆಗಳು ಕಂಡು ಬರ್ತವೆ. ಪ್ರಮುಖವಾಗಿ ಸಮಸ್ಯೆಗಳೇನು ಬರ್ತವೆ ಅಂದರೆ, ಸಾಮಾನ್ಯವಾಗಿ ಹೆಚ್ಚಿನ ಡೀಸೆಲ್ ಖರ್ಚಾಗಿ ಇಂಧನ ರೂಪದಲ್ಲಿ ಟ್ರ್ಯಾಕ್ಟರ್ ಒಂದು ಸರಿಯಾಗಿ ನಿರ್ವಹಣೆ ನಾವು ಮಾಡಲೇಬೇಕಾಗ್ತದೆ, ರಿಪೇರಿ ಅದರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಈಗ ನೋಡ್ರಿ, ಮಾರುಕಟ್ಟೆಯೊಳಗ 108 ಕಂಪನಿಗಳು ಟ್ರ್ಯಾಕ್ಟರ್ನ ತಯಾರು ಮಾಡ್ತಾ ಇದ್ದಾವೆ, ಟ್ರ್ಯಾಕ್ಟರ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾವೆ. ರೈತ ಒಬ್ಬ ಟ್ರ್ಯಾಕ್ಟರನ್ನ ಖರೀದಿ ಮಾಡಬೇಕು ಅಂತಂದಾಗ ಖರೀದಿಸುವಾಗ ಏನು ಒಂದು ಎಚ್ಚರಿಕೆಯನ್ನು ತಗೋಬೇಕಾಗತ್ತೆ, ಯಾವ್ದು ತಗೋಬೇಕು, ಎಷ್ಟು HP ತಗೋಬೇಕು, ಜೊತೆಗೆ ಮಲ್ಟಿಪರ್ಪಸ್ ಉಪಯೋಗ ಆಗಲಿಕ್ಕೆ ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಬೇಕಾಗಿತ್ತಂದ್ರೆ ಏನು ಒಂದು ಮಾಹಿತಿ ರೈತರಿಗೆ ನೀಡ್ತಿರ್ತಾವೆ? ಸಾಮಾನ್ಯವಾಗಿ ಈ ಟ್ರ್ಯಾಕ್ಟರ್ನ ಖರೀದಿಸತಕ್ಕಂಥ ಒಂದು ಸಂದರ್ಭದಲ್ಲಿ, ಈಗ ನಮಗೆ ಟ್ರ್ಯಾಕ್ಟರ್ನಲ್ಲಿ ವಿವಿಧ ಕಂಪನಿಗಳು ಸಾಕಷ್ಟು ಪ್ರಚಲಿತವಾಗಿದ್ದರೂ ಕೂಡ ನಾವು ಒಳ್ಳೆ ಮಾದರಿಯ ಟ್ರ್ಯಾಕ್ಟರ್ನ ಆರಿಸ್ಕೋಬೇಕಾಗ್ತದೆ, ಖರೀದಿಸಬೇಕಾಗ್ತದೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ರೈತ ಬಾಂಧವರಿಗೆ ಒಂದು ತಿಳಿಸ್ಲಿಕ್ಕೆ ಏನು ಇಚ್ಛೆ ಪಡ್ತಾ ಇದ್ದೀನಿ ಅಂತಂದ್ರೆ, ಮೊದಲನೇದಾಗಿ ರೈತರು ಟ್ರ್ಯಾಕ್ಟರ್ನ ಖರೀದಿಸುವ ಸಂದರ್ಭದಲ್ಲಿ ಅಥವಾ ಆಯ್ಕೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಭೂಮಿಯ ಮಣ್ಣಿನ ಗುಣ ಯಾವುದು, ನಮ್ಮ ಭೂಮಿಯ ಅಳತೆ ಎಷ್ಟು ಇದೆ, ಆ ಟ್ರ್ಯಾಕ್ಟರ್ನ ನಾವು ಎಷ್ಟು ಅವಧಿಯವರೆಗೆ ಎಷ್ಟು ಗಂಟೆಗಳವರೆಗೆ ಅದನ್ನು ಉಪಯೋಗ ಮಾಡಬೇಕಾಗ್ತದೆ, ನಮ್ಮ ಹೊಲದ ಗಾತ್ರ ಎಷ್ಟು ಎಷ್ಟು ಎಕರೆ ಇದೆ, ಆ ಒಂದು ಸುದ್ದಿಯನ್ನು ಮೊದಲನೇದಾಗಿ ನಾವು ತಿಳ್ಕೋಬೇಕಾಗ್ತದೆ. ಈ ಟ್ರ್ಯಾಕ್ಟರ್ನ ನಾವು ಸ್ವಂತ ಕೆಲಸ ಕೃಷಿ ಚಟುವಟಿಕೆಗಳಿಗೆ ಉಪಯೋಗ ಮಾಡೋದ್ರ ಜೊತೆಗೆ ಬಾಡಿಗೆ ರೂಪದಲ್ಲಿ ಅದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಆದಾಯ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಈ ಒಂದು ಅಶ್ವಶಕ್ತಿ ಇರ್ತಕ್ಕಂಥ ವಿವಿಧ ಮಾದರಿಯ ಟ್ರ್ಯಾಕ್ಟರ್ಗಳು ನಮಗೇನು ಕಂಪನಿಗಳ ಮುಖಾಂತರ ರೈತರಿಗೆ ಸಿಗ್ತಾ ಇರ್ತವೆ, ಅಂಥ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ 25 ಎಕರೆ ನೀರಾವರಿ ಏನಾದರೂ ಭೂಮಿ ರೈತನಲ್ಲಿ ಇತ್ತಂದರೆ ಅವರು 2-3 ಬೆಳೆಗಳನ್ನು ಅಲ್ಲಿ ಬೆಳೆ ಪಡೀತಾ ಇದ್ರೆ 35 HP ಅಶ್ವಶಕ್ತಿ ಇರ್ತಕ್ಕಂಥ ಒಂದು ಟ್ರ್ಯಾಕ್ಟರ್ನ ನಾವು ಖರೀದಿಸಬೇಕಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು 35 HP ಇರ್ತಕ್ಕಂಥ ಟ್ರ್ಯಾಕ್ಟರ್ನಲ್ಲಿ ನಾವು ಏನು ವಿಶೇಷತೆ ಕಾಣ್ತೀವಿ ಅಂತಂದರೆ ಅದು ನಮಗೆ ನೀರಾವರಿ ಬೆಳೆಗಳಿಗೆ ಎಲ್ಲ ರೀತಿಯ ಕೃಷಿ ಚಟುವಟಿಕೆಗಳನ್ನು ಅದರಲ್ಲಿ ನಾವು ಮಾಡಬಹುದು. ಪ್ರಮುಖವಾಗಿ ಏನಂತಂದರೆ ನಮ್ಮ ರಾಯಚೂರು ಅಥವಾ ಈ ಒಂದು ನೀರಾವರಿ ಪ್ರದೇಶಗಳಲ್ಲಿ ಭತ್ತ ಮತ್ತು ಏನಾದರೂ ಈ ಕಬ್ಬಿನ ಬೆಳೆ ಏನಾದರೂ ಇತ್ತಪ್ಪ ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ನೀರಿನ ಬಳಕೆ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಅಲ್ಲಿ 50 HP ಇರ್ತಕ್ಕಂಥ ಒಂದು ಅಶ್ವಶಕ್ತಿ ಇರ್ತಕ್ಕಂಥ ಒಂದು ಟ್ರ್ಯಾಕ್ಟರ್ನ ಬಳಸಬೇಕಾಗ್ತದೆ. ಟ್ರ್ಯಾಕ್ಟರ್ನ ಖರೀದಿ ಮಾಡೋದು ಏನು ನಾವು ಕಂಪನಿಗಳಿಂದ ಮಾಡ್ತಾ ಇರ್ತೀವಿ, ಅಲ್ಲಿ ನಾವು ಅಧಿಕೃತವಾಗಿ ಡೀಲರ್ ಮುಖಾಂತರ ನಾವು ಖರೀದಿ ಮಾಡಬೇಕಾಗ್ತದೆ. ಯಾಕಂತಂದರೆ ಸಕಾಲದಲ್ಲಿ ನಮಗೆ ಏನಾದರೂ ಬಿಡಿ ಭಾಗಗಳು ಒಂದು ಟ್ರ್ಯಾಕ್ಟರ್ಗೆ ಬೇಕನ್ನಿಸಿದರೆ ನಾವು ಅವುಗಳನ್ನು ನಿರ್ವಹಣೆ ಮಾಡಬೇಕಂದ್ರೆ ಸುಲಭವಾಗಿ ನಾವು ಆ ಕಂಪನಿ ಕಡೆಯಿಂದ ಅವುಗಳನ್ನು ಖರೀದಿ ಮಾಡಬಹುದು. ಟ್ರ್ಯಾಕ್ಟರ್ ಖರೀದಿಸುವಾಗ ಏನಾಗ್ತದೆ, ಕಂಪನಿ ಕೊಡ್ತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ ಗೈಡ್ ಕೂಡ ಇರ್ತದೆ. ಆ ಗೈಡನ್ನು ನಾವು ರೈತರು ಅದನ್ನು ಪ್ರಮುಖವಾಗಿ ಪಾಲಿಸಬೇಕಾಗ್ತದೆ. ಯಾಕಂದರೆ ಆ ಗೈಡ್ನಲ್ಲಿ ಏನು ಮಾಹಿತಿ ನಮಗೆ ಸಿಗ್ತದೆ ಅಂತಂದರೆ ಆ ಟ್ರ್ಯಾಕ್ಟರ್ನಲ್ಲಿ ಎಷ್ಟು HP ಟ್ರ್ಯಾಕ್ಟರ್ ಇರ್ತದೆ, ಯಾವ್ಯಾವ ಕೆಲಸಕ್ಕೆ ಅದನ್ನು ಉಪಯೋಗ ಮಾಡ್ಕೋಬೇಕು, ಟ್ರ್ಯಾಕ್ಟರ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕಂತಂದರೆ ಪ್ರಮುಖವಾಗಿ ಅದರ ಒಂದು ಲಾಗ್ ಬುಕ್, ಹೆಂಗೆ ನಾವು ಒಂದು ಸರ್ಕಾರಿ ಕೆಲಸಗಳಲ್ಲಿ ಟ್ರ್ಯಾಕ್ಟರ್ನ ಬಳಸಿದಾಗ ಅಥವಾ ಇನ್ನಿತರದ ವೆಹಿಕಲ್ಸ್ ಏನಾದರೂ ಇತ್ತಂದರೆ ನಾವು ಲಾಗ್ ಬುಕ್ ಹೆಂಗೆ ಮಾಡ್ತೀವಿ, ಅದೇ ರೀತಿ ರೈತರು ಬಹಳಷ್ಟು ರೈತರು ಟ್ರ್ಯಾಕ್ಟರ್ದ ಲಾಗ್ ಬುಕ್ ಬರೆಯೋದಿಲ್ಲ, ಅದನ್ನು ಅವರು ಮೇಂಟೈನ್ ಮಾಡಲೇಬೇಕಾಗ್ತದೆ. ಅದರಿಂದ ನಮಗೇನು ಗೊತ್ತಾಗ್ತದೆ ಅಂತಂದರೆ ಅದು ಟ್ರ್ಯಾಕ್ಟರ್ ಎಷ್ಟು ಗಂಟೆಗಳವರೆಗೆ ಕೆಲಸ ಮಾಡಿದೆ, ಯಾವ ರೀತಿಯ ಕೆಲಸಗಳನ್ನು ಮಾಡಿದೆ, ಈ ರೀತಿ ಒಂದು ಇರತಕ್ಕಂಥ ಒಂದು ಮಾಹಿತಿಯನ್ನು ನಾವು ಸುಲಭವಾಗಿ ಪಡೆಯಬಹುದು. ಈ ಒಂದು ಹಿತದೃಷ್ಟಿಯಿಂದ ಟ್ರ್ಯಾಕ್ಟರ್ನ ನಾವು ಖರೀದಿ ಮಾಡಬೇಕಾದ್ರೆ ಪ್ರಮುಖವಾಗಿ ಡೀಲರ್ ಮುಖಾಂತರ ಖರೀದಿ ಮಾಡಲೇಬೇಕು, ಇನ್ಸ್ಟ್ರಕ್ಷನ್ ಗೈಡ್ ಅನ್ನು ಫಾಲೋ ಮಾಡಲೇಬೇಕು. ಹೀಗಾಗಿ ರೈತರಿಗೆ ಇದು ಒಂದು ಅವಕಾಶ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಒಳ್ಳೆಯ ಮಾಹಿತಿಯನ್ನು ಹೇಳಿದ್ರೆ ಡಾಕ್ಟರ್ ಪ್ರಕಾಶ್ ಅವರೇ, ಯಾಕಂದ್ರೆ ಟ್ರ್ಯಾಕ್ಟರ್ ಯಾವ ರೀತಿ ಕೆಲಸ ಮಾಡಿದೆ, ಖರೀದಿ ಮಾಡಿದ ವಿವರ ಮತ್ತು ಯಾವಾಗಿಂದ ಕೆಲಸಕ್ಕೆ ಪ್ರಾರಂಭ ಆಯಿತು, ಎಷ್ಟು ಖರ್ಚಾಯಿತು, ಎಷ್ಟು ಡೀಸೆಲ್ ಕುಡಿತಾ ಇದೆ, ಏನೇನು ಕೆಲಸ ಮಾಡಿದರು ಅಂತಕ್ಕಂಥ ಒಂದು ವಿವರವಾದ ಮಾಹಿತಿಯನ್ನು ಲಾಗ್ ಬುಕ್ ರೂಪದಲ್ಲಿ ಇಟ್ಟಾಗ ಖಂಡಿತ ಅದರ ಒಂದು ಇತಿಹಾಸ ಗೊತ್ತಾಗಿಬಿಡುತ್ತೆ. ಟ್ರ್ಯಾಕ್ಟರು ಹೇಗಿದೆ, ಟ್ರ್ಯಾಕ್ಟರು ಹೇಗೆ ಪರ್ಫಾರ್ಮೆನ್ಸ್ ಇದೆ ಅಂತಕ್ಕಂಥ ಒಂದು ಅವಲೋಕನವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮುಖ್ಯವಾಗಿ ಟ್ರ್ಯಾಕ್ಟರನ್ನು ಖರೀದಿ ಮಾಡಿದ ಮೇಲೆ ಅದು ಹೆಚ್ಚು ಕಾಲ ಬಾಳಿಕೆ ಬರಬೇಕು ಮತ್ತು ಜೊತೆಗೆ ರಿಪೇರಿ ಬರಬಾರದ ಮೇಲೆ ರಿಪೇರಿ ಖರ್ಚುನು ಕಡಿಮೆ ಆಗಬೇಕು, ಈ ರೀತಿ ಆಗ್ಬೇಕಾಗಿತ್ತಂದ್ರೆ ಏನು ರೈತರಿಗೆ ಮಾಡಬೇಕಾಗತ್ತೆ? ರೈತರು ಸಾಮಾನ್ಯವಾಗಿ ರೈತರು ಗಮನಿಸತಕ್ಕಂತ ಒಂದು ವಿಷಯ ಏನಂತಂದ್ರೆ ಟ್ರ್ಯಾಕ್ಟರ್ ಯಾವಾಗಲೂ ನಾವು ಸುಸ್ಥಿತಿಯಲ್ಲಿ ಇಡಬೇಕಾಗ್ತದೆ, ಕಂಡೀಷನ್ ದಲ್ಲಿ ಇಡಬೇಕಾಗ್ತದೆ. ಯಾಕಂದ್ರೆ ಟ್ರ್ಯಾಕ್ಟರ್ನ ಬಾಳಿಕೆ ವರ್ಷ ಸುಮಾರಾಗಿ 10 ವರ್ಷ ಇರ್ತದೆ. ಹೊಸ ಟ್ರ್ಯಾಕ್ಟರ್ನ ಏನಾದರೂ ನಾವು ಖರೀದಿ ಮಾಡಿದರೆ ನಾವು ಅದರ ಒಂದು ಬಾಳಿಕೆ ಅದರ ಲೈಫ್ ಪೀರಿಯಡ್ ಏನಂತಂದರೆ 10 ವರ್ಷ ಅಂತ ಹೇಳ್ಬೋದು. ಆದರೆ ನಾವು ಅದನ್ನು ಸರಿಯಾಗಿ ಸಮರ್ಥವಾಗಿ ಬಳಕೆ ಮಾಡದೇ ಇದ್ದರೆ ನಿರ್ವಹಣೆ ಮಾಡದೇ ಇದ್ದರೆ ಸುಮಾರಾಗಿ 4-5 ವರ್ಷಗಳಲ್ಲಿ ಸಾಕಷ್ಟು ರಿಪೇರಿ ಬರ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ಹೀಗಾಗಿ ನಾವು ಟ್ರ್ಯಾಕ್ಟರ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕಂತಂದರೆ ಅದನ್ನು ನಾವು ಪ್ರತಿಯಾಗಿ ಅದನ್ನು ಅದರ ಒಂದು ಬಿಡಿ ಭಾಗಗಳು ಅಥವಾ ಅದರಲ್ಲಿ ಟ್ರ್ಯಾಕ್ಟರ್ನಲ್ಲಿ ಇರ್ತಕ್ಕಂಥ ಏನೇನು ಅಂಗಗಳು ಇರ್ತವೆ, ವ್ಯವಸ್ಥೆಗಳು ಇರ್ತವೆ, ಅವನ್ನೆಲ್ಲ ನಾವು ಸರಿಯಾಗಿ ಗಮನಿಸಬೇಕಾಗ್ತದೆ. ಆಮೇಲೆ ಪ್ರತಿ ವರ್ಷ ಸಾಮಾನ್ಯವಾಗಿ 1,000 ಗಂಟೆವರೆಗೆ ಪ್ರತಿ ವರ್ಷ ನಾವು ಟ್ರ್ಯಾಕ್ಟರ್ನ ಬಳಸಲೇಬೇಕು, ಕೆಲಸ ಮಾಡಿಸಲೇಬೇಕಾಗ್ತದೆ. ಯಾಕಂತಂದರೆ ನಾವು ಟ್ರ್ಯಾಕ್ಟರ್ ದುಬಾರಿ ಬೆಲೆ ಇದ್ದದನ್ನು ಖರೀದಿ ಮಾಡಿದ್ದನ್ನು ಹಾಗೇ ನಾವು ನಿಂದಿಸಲಿಕ್ಕೆ ಬರಂಗಿಲ್ಲ. ಈ ರೀತಿಯಾಗಿ ನಾವು ಅದನ್ನು ಇನ್ಸ್ಟ್ರಕ್ಷನ್ ರೂಪದಲ್ಲಿ ಫಾಲೋ ಮಾಡಲೇಬೇಕಾಗ್ತದೆ. ಆಮೇಲೆ ಏನಂತಂದರೆ ಈ ಟ್ರ್ಯಾಕ್ಟರ್ನ ಖರೀದಿ ಮಾಡಿದ ಮೇಲೆ ಸುಮಾರಾಗಿ ಅದನ್ನು ಓಡಿಸ್ತಾ ಇರ್ತೀವಿ, ಬೇರೆ ಬೇರೆ ಕೆಲಸಗಳಿಗೆ ಬಳಸ್ತಾ ಇರ್ತೀವಿ. ಟ್ರ್ಯಾಕ್ಟರ್ನ ಸುಮಾರಾಗಿ 10 ಗಂಟೆಗಳವರೆಗೆ ನಾವು ಏನಾದರೂ ಅದಕ್ಕೊಂದು ಕೆಲಸ ಏನಾದರೂ ಕೊಟ್ಟರೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಟ್ರ್ಯಾಕ್ಟರ್ನಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ರೈತರ ಒಂದು ವಿಶೇಷತೆ ಏನಂತಂದರೆ ಡೀಸೆಲ್ ಇಂಧನವನ್ನು ಟ್ಯಾಂಕ್ನಲ್ಲಿ ಸರಿಯಾದ ಮಟ್ಟಕ್ಕೆ ಇರುವಂತೆ ಗಮನಿಸಬೇಕು, ಡೀಸೆಲ್ ಸರಿಯಾಗಿ ಐತೆ ಇಲ್ಲ ಅಂತ ನಾವು ನೋಡಬೇಕಾಗ್ತದೆ. ಯಾಕಂದ್ರೆ ನಾವು ಟ್ರ್ಯಾಕ್ಟರ್ನ 10 ಗಂಟೆಗಳವರೆಗೆ ಸುಮಾರಾಗಿ ಕಂಟಿನ್ಯೂಸ್ ಆಗಿ ಓಡಿಸಿರ್ತೀವಿ, ಆ ಒಂದು ಸಂದರ್ಭದಲ್ಲಿ ನಾವು ಡೀಸೆಲ್ ಇಂಧನವನ್ನು ನೋಡಬೇಕಾಗ್ತದೆ. ರೇಡಿಯೇಟರ್ನಲ್ಲಿ ಕೂಡ ಟ್ರ್ಯಾಕ್ಟರ್ ಮುಂಭಾಗದಲ್ಲಿ ಇರತಕ್ಕಂಥ ರೇಡಿಯೇಟರ್ನಲ್ಲಿ ನೀರಿನ ಮಟ್ಟವನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಯಾಕಂತಂದ್ರೆ ನೀರು ತಂಪಾದ ವ್ಯವಸ್ಥೆ ಅದಕ್ಕೆ ಬರಬೇಕಂದ್ರೆ ಟ್ರ್ಯಾಕ್ಟರ್ಗೆ ರೇಡಿಯೇಟರ್ ಸರಿಯಾಗಿ ಕೆಲಸ ಮಾಡಲೇಬೇಕಾಗ್ತದೆ. ಆಮೇಲೆ ಯಾವುದೇ ಒಂದು ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗ್ಬೇಕಂದ್ರೆ ಇದು ಮಾಡ್ಬೇಕಂದ್ರೆ ಕಂಪ್ಲೀಟ್ ಆಗಿ ನಮ್ಗೆ ಬ್ಯಾಟ್ರಿ ಅದರಲ್ಲಿ ಇರಲೇಬೇಕು. ಬ್ಯಾಟ್ರಿ ನಾವು ಹೆಂಗ್ ಮನೆಯಲ್ಲಿ ಯು ಪಿ ಎಸ್ ಮುಖಾಂತರ ಲೈಟ್ ಹೋದಾಗ ಬ್ಯಾಟ್ರಿ ಮಾಡ್ತೀವಿ, ಹಂಗೆ ಟ್ರ್ಯಾಕ್ಟರ್ ಚಾಲನೆ ಒಂದು ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಬ್ಯಾಟ್ರಿನ ಇಟ್ಟಿರ್ತೀವಿ. ಆ ಬ್ಯಾಟ್ರಿಲಿ ಇರ್ತಕ್ಕಂಥ ಒಂದು ನೀರಿನ ಮಟ್ಟ, ಗುಣಮಟ್ಟ ಮತ್ತು ಅದರಲ್ಲಿ ಟರ್ಮಿನಲ್ಸ್ ಅಂತ ಇರ್ತವೆ ಅವನ್ನು ಕೂಡ ನಾವು ಪರೀಕ್ಷೆ ಮಾಡಬೇಕಾಗ್ತದೆ. ಕಡಿಮೆ ಇತ್ತಂದ್ರೆ ನಾವು ಡಿಸ್ಟಿಲ್ ವಾಟರ್ ಕೂಡ ಹಾಕಬೇಕು. ಅಂದ್ರೆ ಪ್ರತಿ ಗಂಟೆಗಳಿಗೊಮ್ಮೆ ಅಂದ್ರೆ ಎಷ್ಟು ತಾಸುಗಳವರೆಗೆ ನಾವು ಈ ಟ್ರ್ಯಾಕ್ಟರ್ನ ಉಪಯೋಗ ಮಾಡ್ಕೋಬೇಕು ಅಂತ ಒಂದು ಸಂದರ್ಭದಲ್ಲಿ ಈ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಟೈರ್ನ ಗಾಳಿ ಒತ್ತಡ ಕೂಡ ನಾವು ಗಮನಿಸಬೇಕು. ಸುಮಾರು 10 ಗಂಟೆಗಳ ಕಾಲ ಟ್ರ್ಯಾಕ್ಟರ್ ಉಪಯೋಗಿಸಿದ್ರೆ ಟೈರ್ನಲ್ಲಿ ಇರ್ತಕ್ಕಂಥ ಗಾಳಿ ಒತ್ತಡ, ಯಾಕಂದ್ರೆ ಏನದು ಟೈರ್ ಇರ್ತದೆ ಆ ಗಾಳಿ ಪ್ರಮಾಣ ಕರೆಕ್ಟ್ ಆಗಿರಬೇಕು. ಇಲ್ಲಪ್ಪ ಅಂತಂದ್ರೆ ನಮ್ಗೆ ಡೀಸೆಲ್ ಹೆಚ್ಚಿಗೆ ಖರ್ಚಿಗೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ಹೊಲ ಗದ್ದೆಗಳಲ್ಲಿ ಕೂಡ ನಾವು ಟ್ರ್ಯಾಕ್ಟರ್ ಕೆಲಸ ಮುಗಿಸಿದ ಮೇಲೆ ಅದನ್ನ ಹಾಗೆ ಅಲ್ಲಿ ಎಲ್ಲೂ ನಿಂದಿರಿಸಬಾರದು, ಅದನ್ನ ಸರಿಯಾಗಿ ನೀರಿನಲ್ಲಿ ತೊಳೆದು ಒಣಗಿದ ಬಟ್ಟೆಯಿಂದ ಒರೆಸಿ ನೆರಳಿನಲ್ಲಿ ನಾವು ಇಡಬೇಕಾಗ್ತದೆ. ಈ ಟ್ರ್ಯಾಕ್ಟರ್ನ ಯಾವಾಗಲೂ ಸಮಮಟ್ಟಾದ ಸ್ಥಳದಲ್ಲಿ ಕೂಡ ನಾವು ಅದನ್ನ ನಿಲ್ಲಿಸಬೇಕು. ಒಂದು ವೇಳೆ ನಾವು ಏನಾದರೂ ಈ ಸ್ಲೋಪ್ ಇರ್ತಕ್ಕಂಥ ಒಂದು ಜಾಗದಲ್ಲಿ ನಿಂದಿರಿಸಿದ್ರೆ ಏನಾಗ್ತದೆ, ಡೀಸೆಲ್ ಟ್ಯಾಂಕಿನಲ್ಲಿ ಇರ್ತಕ್ಕಂಥ ಡೀಸೆಲ್ ಇರಬಹುದು, ಹೈಡ್ರಾಲಿಕ್ ಆಯಿಲು ಅಥವಾ ಎಲ್ಲದೂ ಒಂದ್ ಕಡೆ ಅದು ಸ್ಲೋಪ್ ಮುಖಾಂತರ ಒಂದ್ ಕಡೆ ಜಮಾ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ, ಮತ್ತು ಅಲ್ಲಿ ಲೀಕೇಜ್ ಇರ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಕಂಡು ಬರ್ತದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಟ್ರ್ಯಾಕ್ಟರ್ನ ನಾವು ಎಷ್ಟು ಗಂಟೆಗಳವರೆಗೆ ನಾವು ಉಪಯೋಗ ಮಾಡಬೇಕಾಗ್ತದೆ, 10 ಗಂಟೆಗಳವರೆಗೆ ನಾವು ಉಪಯೋಗ ಮಾಡಿದಾಗ ಈ ರೀತಿ ಒಂದು ಸಂದರ್ಭದಲ್ಲಿ ಅವನ್ನ ಪಾಲನೆ ಮಾಡಬೇಕಾಗ್ತದೆ. ಅದೇ ರೀತಿ ಟ್ರ್ಯಾಕ್ಟರ್ನ ನಾನು ಹೇಳಿದಂಗೆ 1,000 ಗಂಟೆಗಳವರೆಗೆ ಪ್ರತಿ ವರ್ಷ ನಾವು ಅದನ್ನ ಬಳಕೆ ಮಾಡಲೇಬೇಕಾಗ್ತದೆ. 1,000 ಗಂಟೆ ಮಾಡಿದ್ರೆ ಮಾತ್ರ ನಮಗೆ ಟ್ರ್ಯಾಕ್ಟರ್ನ ಸಮರ್ಥ ಬಳಕೆ ಅದರಲ್ಲಿ ಕಂಡು ಬರುತ್ತದೆ. ಹೀಗಾಗಿ ಟ್ರ್ಯಾಕ್ಟರ್ನ ನಾವು ಸುಮಾರಾಗಿ 50-60 ಗಂಟೆಗಳವರೆಗೆ ಏನಾದರೂ ಉಪಯೋಗ ಮಾಡಿದ್ರೆ ಒಂದು ವಾರದ ನಂತರ ನಾವು ಟ್ರ್ಯಾಕ್ಟರ್ನಲ್ಲಿ ಏನನ್ನು ಗಮನಿಸಬೇಕಾಗ್ತದೆ ಪ್ರಮುಖವಾಗಿ, ಯಾಕಂದ್ರೆ ನಾವು ಟ್ರ್ಯಾಕ್ಟರ್ನ ಸರಿಯಾದ ಒಂದು ಕಂಡೀಷನ್ ಅಲ್ಲಿ ಇಡಬೇಕಾದ್ರೆ ಪ್ರಮುಖವಾಗಿ ಅದರಲ್ಲಿ ಇರ್ತಕ್ಕಂಥ ರೇಡಿಯೇಟರ್ ನಲ್ಲಿ ಒಂದು ಫ್ಯಾನ್ ಬೆಲ್ಟ್ ಅಂತ ಇರ್ತದೆ. ಆ ಫ್ಯಾನ್ ಬೆಲ್ಟ್ ಅನ್ನು ನಾವು ಸರಿಯಾಗಿ ಬಿಗಿತವನ್ನು ಸರಿಪಡಿಸಬೇಕಾಗ್ತದೆ. ಯಾಕಂದ್ರೆ ಅದರಲ್ಲಿ ಲೂಸ್ ಬೆಲ್ಟ್ ಆದ್ರೆ ಅದು ಬೆಲ್ಟ್ ನಮಗೆ ಫ್ಯಾನ್ ಮುಖಾಂತರ ತಿರುಗೋದಿಲ್ಲ, ಹೀಗಾಗಿ ರೇಡಿಯೇಟರ್ ಮುಖಾಂತರ ತಂಪಾಗಲಿಕ್ಕೆ ಸಾಧ್ಯತೆ ಇಲ್ಲ. ರೇಡಿಯೇಟರ್ ನಲ್ಲಿ ಒಂದು ನೀರಿನ ಪಂಪ್ ಇರ್ತದೆ, ಆ ಪಂಪ್ ಅನ್ನು ಕೂಡ ಪರೀಕ್ಷಿಸಿ ನೀರು ಸೋರಲಾರದಂಗೆ ನಾವು ತಡೆಗಟ್ಟಬೇಕಾಗ್ತದೆ. ಗೇರ್ ಬಾಕ್ಸ್ ನಲ್ಲಿ ಗೇರ್ ಆಯಿಲ್ ಅಂತ ಇರ್ತದೆ, ಹೈಡ್ರಾಲಿಕ್ ಆಯಿಲ್ ಇರ್ತದೆ, ಡಿಫರೆನ್ಷಿಯಲ್ ಆಯಿಲ್, ಈ ತರದ ಬೇರೆ ಬೇರೆ ಒಂದು ಆಯಿಲ್ ಮಟ್ಟದ ಗುಣವನ್ನು ನಾವು ಪರೀಕ್ಷಿಸಬೇಕಾಗ್ತದೆ. ಸುಮಾರಾಗಿ 1 ವಾರದ ನಂತರ ಈ ಒಂದು ಟ್ರ್ಯಾಕ್ಟರ್ನ ಓಡಿಸಿದಾಗ ಅದನ್ನ ನಾವು ಇದರಲ್ಲಿ ಕಾಣಿಸಬೇಕಾಗ್ತದೆ. ಮತ್ತು 1 ವಾರದ ನಂತರ ಓಡಿಸಿದಂತಹ ಟ್ರ್ಯಾಕ್ಟರ್ನ ಸಂದರ್ಭದಲ್ಲಿ ಬ್ರೇಕ್ ಪೆಡಲ್ ಕೂಡ ನಾವು ಸರಿಯಾಗಿ ಅದನ್ನ ಪರೀಕ್ಷಿಸಬೇಕಾಗ್ತದೆ. ಕಂಟಿನ್ಯೂಸ್ ಆಗಿ ನಾವು ಬ್ರೇಕ್ ಹಾಕೋದ್ರಿಂದ ಇದರಲ್ಲಿ ಬ್ರೇಕ್ ಅನ್ನ ಸಿಸ್ಟಮ್ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಅದೇ ರೀತಿ ಕ್ಲಚ್ ಬೇರಿಂಗು, ಟೈರ್ ಹಬ್ ಬೇರಿಂಗು ಇವನ್ನೆಲ್ಲ ನಾವು 1 ವಾರದ ಒಂದು ಸಂದರ್ಭದಲ್ಲಿ ಅದನ್ನ ಬಳಸಬೇಕಾಗ್ತದೆ. ಸುಮಾರಾಗಿ ಟ್ರ್ಯಾಕ್ಟರ್ನ ನಾವು 100-120 ಗಂಟೆಗಳವರೆಗೆ ಉಪಯೋಗಿಸಿದಾಗ ಗಮನಿಸತಕ್ಕಂಥ ಒಂದು ಅಂಶಗಳನ್ನು ಕೂಡ ನಾವು ಪಾಲನೆ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ಟ್ರ್ಯಾಕ್ಟರ್ನ ನಾವು ಬಾಡಿಗೆ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ಸಂದರ್ಭ ಬಂದಾಗ 1 ಗಂಟೆಗೆ ಎಷ್ಟು ದುಡ್ಡು ನಾವು ಕೊಡಬೇಕು, ಪ್ರತಿ ಗಂಟೆಗೆ ಅಂತೇಳಿ ನಾವು ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇರ್ತೀವಿ. ಹೀಗಾಗಿ ಪ್ರತಿ ಗಂಟೆಗಳಿಗೆ ಕೂಡ ನಾವು ಅದನ್ನ ಫಾಲೋ ಮಾಡಲೇಬೇಕಾಗ್ತದೆ. ಸುಮಾರಾಗಿ ಟ್ರ್ಯಾಕ್ಟರ್ನ 100-120 ಗಂಟೆಗಳವರೆಗೆ ನಾವು ಓಡಿಸಿದಾಗ ಆ ಟ್ರ್ಯಾಕ್ಟರ್ನಲ್ಲಿ ಇರ್ತಕ್ಕಂಥ ಡೈನಮೋ ಇರಬಹುದು, ಸ್ಟಾರ್ಟಿಂಗ್ ಮೋಟಾರ್ ಇರಬಹುದು, ಅದರಲ್ಲಿ ಇರ್ತಕ್ಕಂಥ ಲೂಬ್ರಿಕೇಶನ್ ಆಯಿಲ್ ಕೂಡ ನಾವು ಚೆಕ್ ಮಾಡಬೇಕಾಗ್ತದೆ. ಈ ಸಾಮಾನ್ಯವಾಗಿ ಟ್ರ್ಯಾಕ್ಟರ್ನ ಮುಂದಿನ ಗಾಲಿಗಳು ಅದರಲ್ಲಿ ಬೇರಿಂಗ್ ನಲ್ಲಿ ಗ್ರೀಸ್ ಹಾಕಿರ್ತೀವಿ ನಾವು, ಮುಂದೆ ಟ್ರ್ಯಾಕ್ಟರ್ನ ಮುಂದಿನ ಗಾಲಿಗಳಲ್ಲಿ ಗ್ರೀಸ್ ಹಾಕಿರ್ತೀವಿ. ಆ ಒಂದು ಗ್ರೀಸ್ ಅನ್ನು ತೆಗೆದು ಹೊಸ ಗ್ರೀಸ್ ಅನ್ನು ಹಾಕಬೇಕಾಗ್ತದೆ. ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ಟರ್ನ ಜಾಸ್ತಿ ಹೊತ್ತು ಓಡಿಸೋದ್ರಿಂದ ಆ ಗ್ರೀಸ್ ತನ್ನ ಕೆಲಸದ ಒಂದು ಕಾರ್ಯಕ್ಷಮತೆಯನ್ನು ಕಳ್ಕೊಂಡಿರ್ತದೆ. ಹೀಗಾಗಿ ನಾವು ಅಲ್ಲಿ ಆಯಿಲ್ ಫಿಲ್ಟರ್ ಮತ್ತು ಡೀಸೆಲ್ ಫಿಲ್ಟರ್ ಕೂಡ ಬದಲಾವಣೆ ಮಾಡಲೇಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ರೈತ ಬಾಂಧವರಿಗೆ ತಿಳಿಸ್ಲಿಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಎಷ್ಟು ಗಂಟೆಗಳವರೆಗೆ ನಾವು ಟ್ರ್ಯಾಕ್ಟರ್ನ ಓಡಿಸ್ತಾ ಇರ್ತೀವಿ ಅಷ್ಟರ ಮಟ್ಟಿಗೆ ನಾವು ಅದನ್ನ ಒಂದು ಸಂರಕ್ಷಣೆ ಕೇರ್ ನ ನಾವು ತಗೊಳ್ಳೇಬೇಕಾಗ್ತದೆ. ಸುಮಾರಾಗಿ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಈ ಒಂದು 400-500 ಗಂಟೆ ಒಂದು ಅಂದ್ರೆ 6 ತಿಂಗಳವರೆಗೆ ಏನಾದರೂ ಒಂದು ಟ್ರ್ಯಾಕ್ಟರ್ನ ನಾವು ಓಡಿಸಿದ್ರೆ, 1 ವರ್ಷಕ್ಕೆ ನಾನು ಸುಮಾರಾಗಿ ಹೇಳಿದೆ 1,000 ಗಂಟೆಗಳವರೆಗೆ ಓಡಿಸಲೇಬೇಕು. ಯಾಕೆ ಓಡಿಸೋದು, ಯಾಕೆ ಓಡಿಸ್ಬೇಕಂತಂದ್ರೆ ಕೆಲಸ ಮಾಡಿಸ್ಬೇಕು. ಕೆಲಸ ಮಾಡಿಸಿದ್ರೆ ಮಾತ್ರ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಈ ಒಂದು ರೈತ ಸಂಪರ್ಕ ಕೇಂದ್ರ ಅಂತ ಏನಿರ್ತದೆ ಅಲ್ಲಿಯೂ ಕೂಡ ನಾವು ವಿವಿಧ ಯಂತ್ರೋಪಕರಣಗಳನ್ನ ನಾವು ಬಳಸ್ತಾ ಇರ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಕೂಡ ನಮ್ಗೆ ಟ್ರ್ಯಾಕ್ಟರ್ ಬಳಕೆ ಬೇಕಾಗ್ತದೆ, ಬಾಡಿಗೆ ರೂಪದಲ್ಲಿ ಅದನ್ನ ಲಾಭವಾಗಿ ಪಡಿಬೇಕಾಗ್ತದೆ. ಈ ಸುಮಾರಾಗಿ 6 ತಿಂಗಳ ನಂತರ ನಾವು ಏನು ಟ್ರ್ಯಾಕ್ಟರ್ನ ಉಪಯೋಗಿಸಿದ ಮೇಲೆ ಆ ಒಂದು ಸಂದರ್ಭದಲ್ಲಿ ರೇಡಿಯೇಟರ್ ಮತ್ತು ಅದರಲ್ಲಿರ್ತಕ್ಕಂಥ ಕೂಲಿಂಗ್ ವ್ಯವಸ್ಥೆಯನ್ನು ನಾವು ಸ್ವಚ್ಛಗೊಳಿಸಬೇಕಾಗ್ತದೆ. ಹೆಂಗ ನಾವು ಗಾಡಿನ ಓಡಿಸಿದ ಮೇಲೆ ಅಥವಾ ಕೆಲಸ ಮಾಡಿಸಿದ ಮೇಲೆ ತೊಳೆದ ಮೇಲೆ ಅದನ್ನೆಲ್ಲ ಕ್ಲೀನ್ ಆಗಿಡಬೇಕು, ಹಂಗೆ ಈ ಒಂದು ಟ್ರ್ಯಾಕ್ಟರ್ನಲ್ಲಿ ಕೆಲಸ ಮಾಡತಕ್ಕಂಥ ಒಂದು ವ್ಯವಸ್ಥೆ ರೂಪಗಳೇನಿರ್ತವೆ ಅವನ್ನ ನಾವು ಸ್ವಚ್ಛತೆಯನ್ನು ಕಾಣಿಸ್ಬೇಕಾಗ್ತದೆ. ಅದೇ ರೀತಿ 1,000 ಗಂಟೆಗಳ ನಂತರ ಕೂಡ ನಾವು ಏನಾದರೂ ಓಡಿಸಿದ್ರೆ ಗೇರ್ ಬಾಕ್ಸ್ ಆಯಿಲು, ಸ್ಟೇರಿಂಗ್ ಆಯಿಲು, ಹೈಡ್ರಾಲಿಕ್ ಆಯಿಲು, ಡಿಫ್ರೆನ್ಷಿಯಲ್ ಆಯಿಲ್, ಈ ಥರ ಬೇರೆ ಬೇರೆ ಸಿಸ್ಟಮ್ ಇರತಕ್ಕಂಥ ಒಂದು ಆಯಿಲ್ಗಳು ಏನಿರ್ತವೆ ಅವನ್ನ ನಾವು ಕಂಪ್ಲೀಟ್ ಆಗಿ ಬದಲಾವಣೆ ಮಾಡಲೇಬೇಕು. ಟ್ರ್ಯಾಕ್ಟರ್ ನನ್ನ ಡೀಲರ್ ಹತ್ರ ತಗೊಂಡೋಗಿ ಸರ್ವಿಸಿಂಗ್ ಮಾಡಿಸಲೇಬೇಕಾಗ್ತದೆ. ಯಾಕಂದ್ರೆ ಅಧಿಕೃತವಾದ ಡೀಲರ್ನಲ್ಲಿ ನಾವು ಟ್ರ್ಯಾಕ್ಟರ್ನ ಖರೀದಿ ಮಾಡಿದಾಗ ಆ ಒಂದು ಸರ್ವಿಸಿಂಗ್ ವ್ಯವಸ್ಥೆ ಅಲ್ಲಿ ಇರೋದ್ರಿಂದ ರೈತರು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗ್ತದೆ. ಈಗ ನಾವು ಎಷ್ಟೋ ಸಂದರ್ಭಗಳಲ್ಲಿ ರೈತರು ಅದನ್ನು ಸಾಮಾನ್ಯ ಸಂರಕ್ಷಣೆ ಮಾಡಿದರೂ ಕೂಡ ಸರ್ವಿಸಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿರ್ತದೆ ಅಲ್ಲಿ ನಾವು ಗೇರ್ ಲಾಕ್ ಅರೇಂಜ್ಮೆಂಟು ಅಥವಾ ಇನ್ನೊಂದು ಏನಾದರೂ ಒಂದು ಅದನ್ನು ಕೂಡ ಅದರಲ್ಲಿ ಮಾಡ್ಬೋದು. ಸಾಮಾನ್ಯವಾಗಿ ಡೀಸೆಲ್ ಟ್ಯಾಂಕ್ಗಳನ್ನು ಫುಲ್ ಟ್ಯಾಂಕ್ ಮಾಡಿರ್ತೀವಿ, ಬಳಸ್ತೀವಿ ಎಷ್ಟೋ, ಅದಾದ್ಮೇಲೆ ನಾವು ಡೀಸೆಲ್ ಟ್ಯಾಂಕನ್ನು ಕೂಡ ಕ್ಲೀನ್ ಮಾಡಲೇಬೇಕಾಗ್ತದೆ. ಕಂಪ್ಲೀಟ್ ಡೀಸೆಲ್ ಇರ್ತಕ್ಕಂಥ, ಯಾಕಂದರೆ ಟ್ರ್ಯಾಕ್ಟರ್ನಲ್ಲಿ ನಾವೇನಂತಂದರೆ ಡೀಸೆಲ್ಲು ಮಾತ್ರ ನಾವು ಉಪಯೋಗ ಮಾಡ್ತಾ ಇದ್ದೀವಿ, ಪೆಟ್ರೋಲ್ ಇರ್ತಕ್ಕಂಥ ಟ್ರ್ಯಾಕ್ಟರ್ ಇದುವರೆಗೂ ಬಂದಿಲ್ಲ. ಯಾಕೆ ಬಂದಿಲ್ಲಪ್ಪ ಅಂದರೆ ಡೀಸೆಲ್ನಲ್ಲಿ ಒಂದು ಒಳ್ಳೆ ಗುಣ ಏನಂತಂದರೆ ಅದರಲ್ಲಿ ಶಕ್ತಿ ಕೊಡ್ತಕ್ಕಂಥ ಒಂದು ಆದ್ಯತೆ ಏನಿದೆ ಜಾಸ್ತಿ ಇದೆ. ಪೆಟ್ರೋಲ್ ಇಂಧನಕ್ಕಿಂತ ಡೀಸೆಲ್ ಇಂಧನದಲ್ಲಿ ಇರ್ತಕ್ಕಂಥ ತಾಂತ್ರಿಕತೆಯ ಶಕ್ತಿ ಜಾಸ್ತಿ ಇರೋದ್ರಿಂದ ನಾವು ಡೀಸೆಲ್ ಮಾತ್ರ ಬಳಸ್ತಾ ಇರ್ತೀವಿ. ರೈತರು ಇನ್ನೊಂದೇನು ಗಮನಿಸ್ಬೇಕಂದ್ರೆ ಈ ಟ್ರ್ಯಾಕ್ಟರ್ಗೂ ಮತ್ತು ಈ ಬೇರೆ ಒಂದು ವೆಹಿಕಲ್ ಅಥವಾ ಒಂದು ಇದಕ್ಕೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ಟ್ರ್ಯಾಕ್ಟರ್ನಲ್ಲಿ ಎರಡು ಗಾಲಿಗಳು, ಹಿಂದಿನ ಎರಡು ಗಾಲಿಗಳು ದೊಡ್ಡವು ಇರ್ತವೆ, ಮುಂದಿನ ಎರಡು ಗಾಲಿಗಳು ಸಣ್ಣವು ಇರ್ತವೆ. ಇನ್ನಿತರ ವೆಹಿಕಲ್ಗಳಲ್ಲಿ ಇನ್ನಿತರ ಗಾಡಿಗಳಲ್ಲಿ ಏನಾಗ್ತದೆ, ನಾಲ್ಕು ಗಾಲಿಗಳು ಸೇಮ್ ಇರ್ತವೆ, ಸಮಮಟ್ಟವಾಗಿರ್ತವೆ. ಆದ್ರೆ ನಾವು ಟ್ರ್ಯಾಕ್ಟರ್ನಲ್ಲಿ ಮುಂಭಾಗದಲ್ಲಿ ಎರಡು ಸಣ್ಣ ಗಾಲಿಗಳನ್ನು ಇಟ್ಟಿರ್ತೀವಿ, ಹಿಂಭಾಗದಲ್ಲಿ ಎರಡು ದೊಡ್ಡ ಗಾಲಿಗಳನ್ನು ಇಟ್ಟಿರ್ತೀವಿ. ಯಾಕೆ ಆ ಥರ ಮಾಡ್ತೀವಿ ಅಂದರೆ ಒಂದು ಭೂಮಿಯಲ್ಲಿ ಕೆಲಸಗಳನ್ನು, ಕೃಷಿ ಚಟುವಟಿಕೆಗಳನ್ನು ಮಾಡಿಸ್ಬೇಕಾದ್ರೆ ಆ ಭೂಮಿಯಿಂದ ಬರ್ತಕ್ಕಂಥ ಒಂದು ಟ್ರ್ಯಾಕ್ಷನ್ ಅಥವಾ ಅದರಲ್ಲಿ ಇರ್ತಕ್ಕಂಥ ಒಂದು ಆಕರ್ಷಣೆಯ ಶಕ್ತಿ ಟ್ರ್ಯಾಕ್ಟರ್ಗೆ ಬರಬೇಕಾದ್ರೆ ದೊಡ್ಡ ಗಾಲಿಗಳ ಅವಶ್ಯಕತೆ ಇರಬೇಕಾಗ್ತದೆ. ನಾವು ಟ್ರ್ಯಾಕ್ಟರ್ನಲ್ಲಿ ಏನೇ ಒಂದು ಅಶ್ವಶಕ್ತಿನ ಪಡ್ಕೊಂತೀವಿ ಅದು ಮೊದಲನೇದಾಗಿ ಹಿಂದಿನ ಗಾಲಿಗಳಿಗೆ ಹೋಗ್ತದೆ. ಹೀಗಾಗಿ ದೊಡ್ಡ ಗಾಲಿಗಳನ್ನ ಕೂಡಿಸೋದ್ರಿಂದ ನಮಗೆ ಶಕ್ತಿಯ ಪ್ರಮಾಣದಲ್ಲಿ ಅಧಿಕೃತವಾಗಿ ಬರ್ತದೆ. ಮುಂದಿನ ಗಾಲಿಗಳು ಏನು ಚಿಕ್ಕದಾಗಿ ಏನಿರ್ತವೆ ಅವು ಮಾತ್ರ ಸ್ಟೇರಿಂಗ್ ಪರ್ಪಸ್ಗೆ ಮಾತ್ರ, ಡೈರೆಕ್ಷನ್ ಪರ್ಪಸ್ಗೆ ಮಾತ್ರ ಇರೋದ್ರಿಂದ ನಮಗೆ ಈ ಒಂದು ಟ್ರ್ಯಾಕ್ಟರ್ನಲ್ಲಿ ಹಿಂದಿನ ಗಾಲಿಗಳು ದೊಡ್ಡವಾಗಿರ್ತವೆ, ಮುಂದಿನ ಗಾಲಿಗಳು ಚಿಕ್ಕದಾಗಿರ್ತವೆ. ಇದನ್ನ ಯಾಕೆ ನಾನು ನಿಮ್ಮ ರೈತ ಬಾಂಧವರಿಗೆ ಹೇಳ್ತೀನಿ ಅಂತಂದ್ರೆ ಇದು ಸುಮಾರಾಗಿ ಎಲ್ಲ ಇನ್ನಿತರ ವೆಹಿಕಲ್ಗಳಿಗಿಂತ ನಮ್ಮ ಟ್ರ್ಯಾಕ್ಟರ್ ವಿಭಿನ್ನವಾಗಿದೆ. ಈಗ ಎಷ್ಟೋ ಸಲ ಪೆಟ್ರೋಲ್ ಇರತಕ್ಕಂಥ ಟ್ರ್ಯಾಕ್ಟರ್ಗಳು ಇದುವರೆಗೂ ಸಂಶೋಧನೆ ರೂಪದಲ್ಲಿ ಕಂಡು ಬಂದಿಲ್ಲ. ಹೀಗಾಗಿ ಡೀಸೆಲ್ ಒಂದು ವಿಷಯಕ್ಕೆ ಬಂದಾಗ ನಾವು ಟ್ರ್ಯಾಕ್ಟರ್ನ ಬಳಕೆ ಮಾಡ್ತಕ್ಕಂಥ ಒಂದು ಸಮರ್ಥನೆಯ ಬಳಕೆ ನಿರ್ವಹಣೆ ನಾವು ರೈತರಾದವರು ಪಾಲಿಸಬೇಕಾಗ್ತದೆ. ಒಳ್ಳೆಯ ಒಂದು ನಮ್ಮ ರೈತರಿಗೆ ತಿಳುವಳಿಕೆನ ಕೊಟ್ಟರೆ ಟ್ರ್ಯಾಕ್ಟರನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಏನೇನು ಕ್ರಮಗಳನ್ನು ಮಾಡಬೇಕಾಗತ್ತಂತಕ್ಕಂಥ ವಿಚಾರ. ಇನ್ನು ಮುಖ್ಯವಾಗಿ ಭಾಳಷ್ಟು ರೈತರು ಹೇಳೋದು ಭಾಳ ಡೀಸೆಲ್ ತಿನ್ನಾಕತ್ತಿದ್ರಿ ಟ್ರ್ಯಾಕ್ಟರು, ಭಯಂಕರ ಕುಡಿತದೆ ಎಣ್ಣೆ ಅಂತೇಳಿ ಅಂತಿರ್ತಾರೆ. ಇಲ್ಲಿ ಇಂಧನವನ್ನು ಉಳಿತಾಯ ಮಾಡಬೇಕಾಗಿತ್ತಂದರೆ ಯಾವ ರೀತಿ ಟ್ರ್ಯಾಕ್ಟರಲ್ಲಿ ಏನು ಗಮನ ಹರಿಸ್ಬೇಕಂತಿರ್ತಾವೆ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಸಾಮಾನ್ಯವಾಗಿ ಟ್ರ್ಯಾಕ್ಟರ್ನಲ್ಲಿ ನಾವೇನು ಡೀಸೆಲ್ ಬಳಸ್ತಾ ಇರ್ತೀವಿ, ಈಗ ನಾವು ಡೀಸೆಲ್ ಎಷ್ಟು ಉಳಿತಾಯ ಮಾಡ್ತೀವಿ ಅಂದ್ರೆ ನಮಗೆ ಇತ್ತೀಚಿನ ದಿನಗಳು ಅಷ್ಟು ಖರ್ಚು ಕೂಡ ಕಡಿಮೆ ಆಗ್ತದೆ. ನಾವು ವಿವಿಧ ಕೃಷಿ ಚಟುವಟಿಕೆಗಳಿಗೆ ನಾವು ಕೆಲಸ ಮಾಡಿ ನೋಡಿದಾಗ ಈ ಉಳುಮೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡೀಸೆಲ್ನ ಖರ್ಚು ಜಾಸ್ತಿ ಇರ್ತದೆ. ಅಂತ ಒಂದು ಸುಮಾರಾಗಿ 4-5 ಲೀಟರ್ ಪ್ರತಿ ಗಂಟೆಗೆ ನಮ್ಗೆ ಅಲ್ಲಿ ಖರ್ಚಾಗ್ತದೆ ಉಳುಮೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ. ಬೀಜ ಬಿತ್ತನೆ ಮಾಡುವಾಗ ಅಥವಾ ಇನ್ನೊಂದು ಭಿನ್ನಿತರ ಕುಂಟೆ ಹೊಡೆಯುವಾಗ ಅಲ್ಲಿ ಸ್ವಲ್ಪ ಒಂದು ಡೀಸೆಲ್ ಖರ್ಚು ಕಡಿಮೆ ಇರ್ತದೆ. ಆದಷ್ಟು ನಾವು ರೈತ ಬಾಂಧವರು ಏನು ಮಾಡಬೇಕು, ಡೀಸೆಲ್ ಕಡಿಮೆಯನ್ನು ಖರ್ಚು ಮಾಡಬೇಕಂತಂದರೆ ನಾವು ಪಾಲಿಸ್ತಕ್ಕಂಥ ಒಂದು ಏನಂತಂದರೆ ಮೊದಲನೇದಾಗಿ ಡೀಸೆಲ್ ಸೋರುವಿಕೆಯನ್ನು ನಾವು ತಡೆಗಟ್ಟಬೇಕಾಗ್ತದೆ. ಸೋರುವಿಕೆಯನ್ನು ನಾವು ಮೊದಲನೇದಾಗಿ ತಡೆಗಟ್ಟಬೇಕು. ಆಮೇಲೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಟ್ರ್ಯಾಕ್ಟರ್ನ ಉಪಯೋಗಿಸಬೇಕು. ಹಾಗೆಯೇ ಟ್ರ್ಯಾಕ್ಟರ್ನ ನಿಲ್ಲಿಸಿ ಟ್ರ್ಯಾಕ್ಟರ್ ಚಾಲನೆ ಏನಾದರೂ ನಾವು ಆ ರೀತಿ ಮಾಡ್ತಾ ಇದ್ರೆ ನಿಂದ್ರಿಸಿದ್ರೆ ಕೆಲಸ ಮಾಡ್ತಿರೋದಿಲ್ಲ, ಟ್ರ್ಯಾಕ್ಟರ್ ಚಾಲ ಆಗಿರ್ತದೆ. ಹೀಗಾಗಿ ಆ ರೀತಿ ನಾವು ಮಾಡೋದ್ರಿಂದ ಪ್ರತಿ ಗಂಟೆಗೆ 1 ಲೀಟರ್ ನಮಗೆ ಕನಿಷ್ಠ ಪಕ್ಷ 1 ಲೀಟರ್ ಡೀಸೆಲ್ ಪ್ರತಿ ಗಂಟೆಗೆ ವೇಸ್ಟ್ ಆಗ್ತದೆ, ಖರ್ಚಾಗ್ತದೆ. ಹೀಗಾಗಿ ಕೃಷಿ ಚಟುವಟಿಕೆಗಳಲ್ಲಿ ನಾವು ಏನಾದರೂ ವಿವಿಧ ಹಂತಗಳಲ್ಲಿ ಟ್ರ್ಯಾಕ್ಟರ್ನ ಬಳಸಬೇಕಾದ್ರೆ ಸರಿಯಾದ ಗೇರ್ಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಅಂದ್ರೆ ಮೊದಲನೇ ಗೇರು, ಎರಡನೇ ಗೇರು, ಈ ತರದ್ದು ಗೇರ್ಗಳೇನಿರ್ತದೆ ಆ ಗೇರ್ಗಳ ಪ್ರಮಾಣದಲ್ಲಿ ಸರಿಯಾಗಿ ಡ್ರೈವರ್ ಆದವರು, ಅದನ್ನು ನಡೆಸ್ತಕ್ಕಂಥ ಒಂದು ಚಾಲಕರು ಆ ಒಂದು ಕೃಷಿ ಚಟುವಟಿಕೆಗಳಿಗೆ ಅನುಗುಣವಾಗಿ ಆ ಗೇರನ್ನು ಬಳಸಿದಾಗ ಸುಮಾರಾಗಿ ನಮಗೆ ಅಲ್ಲಿ ಡೀಸೆಲ್ ಉಳಿತಾಯ ಆಗ್ತದೆ. ಕಡಿಮೆ ವೇಗದಲ್ಲಿ ನಾವು ಏನಾದರೂ ಕೃಷಿ ಚಟುವಟಿಕೆಗಳನ್ನು ಮಾಡಿದರೆ ನಮಗೆ ಅಲ್ಲಿ ಡೀಸೆಲ್ ಜಾಸ್ತಿ ಖರ್ಚಾಗ್ತದೆ. ಹೀಗಾಗಿ ಆ ರೀತಿ ಮಾಡೋದ್ರಿಂದ 30% ಡೀಸೆಲ್ ಖರ್ಚಾಗ್ತದೆ. ಯಾವುದು ತಪ್ಪಾದ ಗೇರ್ಗಳನ್ನ ಓಡಿಸಿದ್ರೆ ಅಥವಾ ಕೆಲಸ ಮಾಡಿಸಿದ್ರೆ ಅಲ್ಲಿ ನಮಗೆ ಡೀಸೆಲ್ ಖರ್ಚಾಗ್ತದೆ. ಅದೇ ರೀತಿ ಟ್ರ್ಯಾಕ್ಟರ್ನ ಒಂದು ಕಾರ್ಯಕ್ಷಮತೆ 50% ಕೂಡ ಕಡಿಮೆ ಆಗ್ತದೆ, ಸರಿಯಾದ ಗೇರ್ಗಳನ್ನ ಓಡಿಸಬೇಕಾಗ್ತದೆ. ಆಮೇಲೆ ಇನ್ನೊಂದೇನಂತಂದ್ರೆ ಸಾಮಾನ್ಯವಾಗಿ ಈ ಟೈರ್ಗಳನ್ನ ನಾವು ಆಗಾಗ ಗಮನಿಸಬೇಕಾಗ್ತದೆ. ಡೀಸೆಲ್ ಉಳಿತಾಯ ಮಾಡಬೇಕಂದ್ರೆ ಮೊದಲನೇದಾಗಿ ಟೈರ್ ಯಾವ ರೀತಿ ಇದೆ, ಸವಕಳಿ ಆಗಿದೆ ಆ ಟೈರು, ಕಡಿಮೆ ಇರ್ತಕ್ಕಂತ ಒಂದು ಟೈರ್ಗಳನ್ನ ಏನಾದ್ರೂ ಬಳಸಿದ್ರೆ ಅಲ್ಲಿ ನಮಗೆ ಈ ಡೀಸೆಲ್ ಜಾಸ್ತಿ ಖರ್ಚಾಗ್ತದೆ. ಚೇಂಜ್ ಮಾಡ್ಕೋಬೇಕು, ಇಲ್ಲಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ರೀಟ್ರೆಡ್ ಅಂತಾನು ಕೂಡ ನಾವು ಮಾಡಬಹುದು. ಆ ಟೈರ್ಗಳಿಗೆ ಗ್ರಿಪ್ ಬರ್ತಕ್ಕಂತ ಒಂದು ರೀಟ್ರೆಡ್ ವ್ಯವಸ್ಥೆಯನ್ನು ಕೂಡ ನಮ್ಮ ಮಾರುಕಟ್ಟೆಯಲ್ಲಿ ವ್ಯವಸ್ಥೆ ಇದೆ. ಆದಷ್ಟು ಹೆಚ್ಚಿನ ಗ್ರಿಪ್ ಬರ್ತಕ್ಕಂತ ಈ ಟ್ರೆಡ್ಗಳನ್ನ ಟೈರ್ ಗಾಲಿಗಳಿಗೆ ನಾವು ಕೂಡಿಸಬೇಕಾಗ್ತದೆ. ಇಲ್ಲಪ್ಪ ಅಂತಂದ್ರೆ ನಮಗೆ ಡೀಸೆಲ್ ಜಾಸ್ತಿ ಖರ್ಚಾಗ್ತಕ್ಕಂತ ಒಂದು ಸಂದರ್ಭ ಇದೆ. ಹೀಗಾಗಿ ಟೈರ್ಗಳಲ್ಲಿ ನಿಯಮಿತವಾಗಿರ್ತಕ್ಕಂತ ಗಾಳಿ ಒತ್ತಡನ ನಾವು ಮಾಡಲೇಬೇಕಾಗ್ತದೆ. ಟ್ರ್ಯಾಕ್ಟರ್ನ ಕಾಲಕಾಲಕ್ಕೆ ಸರ್ವಿಸಿಂಗ್ ಕೂಡ ಅಧಿಕೃತ ಡೀಲರ್ಗಳಲ್ಲಿ ಮಾಡಲೇಬೇಕಾಗ್ತದೆ. ಮಾಡಿಸದೇ ಇದ್ದಪ್ಪ ಅಂದ್ರೆ ನಮಗೆ ಅಲ್ಲಿ ಏನನ್ನಿಸ್ತದೆ, ಡೀಸೆಲ್ ಒಂದು ಹೆಚ್ಚಿನ ಖರ್ಚು ಆಗ್ತಕ್ಕಂತ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ಡ್ರೈವರ್ ಆದವರು, ಆಪರೇಟ್ ಆದವರು ಅದನ್ನ ಸಮರ್ಥವಾಗಿ ಬಳಕೆ ಮಾಡ್ತಾ ಇದ್ರೆ ಡೀಸೆಲ್ ಇಂಧನದ ಉಳಿತಾಯ ನಮಗೆ ಮಾಡ್ತಕ್ಕಂತ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತದೆ. ಈಗ ರೈತರು ನೋಡಿ ಬಹಳಷ್ಟು ಮಂದಿ ಏನ್ ಮಾಡ್ತಾರೆ, ಟ್ರ್ಯಾಕ್ಟರ್ ಇರ್ತದ ಆದ್ರೆ ಪ್ರತಿ ದಿವಸನು ಏನ ರಿಪೇರಿ ಬಂದ್ರೆ ಟ್ರ್ಯಾಕ್ಟರ್ 2 ದಿವಸಕ್ಕೊಮ್ಮೆ ರಿಪೇರಿ ಬಂದದ ಅಂತ ಅಂದಿರ್ತಾರೆ. ಇಲ್ಲಿ ರಿಪೇರಿ ಬರಲಾರದಂತೆ ಮಾಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು ರೈತರು, ಟ್ರ್ಯಾಕ್ಟರ್ ರಿಪೇರಿ ಬರಲಾರದಂತೆ ಮಾಡ್ಬೇಕಾಗಿತ್ತು? ಸಾಮಾನ್ಯವಾಗಿ ಟ್ರ್ಯಾಕ್ಟರ್ನ ನಾವು ಕೃಷಿ ಚಟುವಟಿಕೆಗಳಿಗೆ ಬಳಸಿದಾಗ ಅದು ಒಂದು ಓಡಾಡ್ತಕ್ಕಂತ ಒಂದು ಯಂತ್ರದ ವ್ಯವಸ್ಥೆ. ಯಂತ್ರವನ್ನು ನಾವು ಖರೀದಿ ಮಾಡಿದಾಗ ಸಾಮಾನ್ಯವಾಗಿ ರಿಪೇರಿಗಳು ಬರೋದು ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ರೆ ಆ ರಿಪೇರಿಯ ಒಂದು ಖರ್ಚುಗಳನ್ನ ವ್ಯವಸ್ಥೆಯನ್ನ ಕಡಿಮೆ ಮಾಡ್ಬೇಕಂತಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಪ್ರಮುಖವಾಗಿ ಈ ಟ್ರ್ಯಾಕ್ಟರ್ ರಿಪೇರಿಗೆ ಬರಲಾರ್ದಂಗೆ ನಾವು ಏನಾದ್ರು ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಒಳ್ಳೆ ನುರಿತ ಚಾಲಕನ ಅವಶ್ಯಕತೆ ಇದೆ. ಟ್ರ್ಯಾಕ್ಟರ್ ಓಡಿಸ್ತಕ್ಕಂತ ಏನು ಚಾಲಕನ ಏನಿರ್ತಾನೆ ಅವನಿಗೆ ಅನುಭವ ಜಾಸ್ತಿ ಇರಬೇಕು. ನುರಿತವಾದ ಟ್ರ್ಯಾಕ್ಟರ್ ಸರಿಯಾಗಿ ಓಡಿಸಿದ್ರೆ ಅಲ್ಲೇ ನಮ್ಗೆ ರಿಪೇರಿ ಬರ್ತಕ್ಕಂತ ಸಾಧ್ಯತೆ ಕಡಿಮೆ ಇರ್ತದೆ. ಇನ್ನೊಂದೇನಂತಂದ್ರೆ ಟ್ರ್ಯಾಕ್ಟರ್ಗಳನ್ನ ಸಾಕಷ್ಟು ಕೃಷಿ ಚಟುವಟಿಕೆಗಳಿಗೆ ಓಡಾಡಿಸಿದಾಗ ಕೆಲಸ ಮಾಡಿಸಿದಾಗ ಅದರ ಒಂದು ವ್ಯವಸ್ಥೆಯ ಭಾಗಗಳನ್ನ ನಾವು ಗಮನಿಸಬೇಕಾಗ್ತದೆ. ಉದಾಹರಣೆ ರೂಪದಲ್ಲಿ ಹೇಳ್ಬೇಕಂದ್ರೆ ಈ ಬ್ಯಾಟರಿ ಏನಿರ್ತದೆ, ಬ್ಯಾಟರಿ ಒಂದು ವ್ಯವಸ್ಥೆ ಇದೆ ಟ್ರ್ಯಾಕ್ಟರ್ನಲ್ಲಿ, ಆಗಾಗ ನಾವು ಅದನ್ನ ಚೆಕ್ ಮಾಡಬೇಕಾಗ್ತದೆ. ಈ ಒಂದು ಇನ್ಸ್ಟ್ರೂಮೆಂಟ್ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಇರ್ತದೆ, ಬ್ಯಾಟರಿದು ಎಷ್ಟು ಸ್ಪೆಸಿಫಿಕ್ ಗ್ರಾವಿಟಿ ಇದೆ ಅಂತ ನಾವು ಚೆಕ್ ಮಾಡಿದ್ರೆ ಅಲ್ಲಿ ಏನಂದ್ರೆ ರಿಪೇರಿಗೆ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ ಇರ್ತದೆ. ಈಗೇನಂತಂದ್ರೆ ಟ್ರ್ಯಾಕ್ಟರ್ ಬೇಗ ಚಾಲು ಸ್ಟಾರ್ಟೇ ಆಗಂಗಿಲ್ಲ, ಸ್ಟಾರ್ಟ್ ಆಗ್ಲಾದಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ ಬ್ಯಾಟರಿ ಸರಿಯಾಗಿ ಕೆಲಸ ಮಾಡ್ತಾ ಇರಂಗಿಲ್ಲ. ಅಲ್ಲಿ ಇರ್ತಕ್ಕಂತ ಒಂದು ಸ್ಪೆಸಿಫಿಕ್ ಗ್ರಾವಿಟಿ ಏನಿದೆ ಅದನ್ನ ನಾವು ಚೆಕ್ ಮಾಡಲೇಬೇಕಾಗ್ತದೆ. ಆಮೇಲೆ ಇನ್ನೊಂದೇನಂದ್ರೆ ಈ ಟ್ರ್ಯಾಕ್ಟರ್ನ ನಾವು ಒಂದು ಪರ್ಟಿಕ್ಯುಲರ್ ಲೋಡ್ಗಳಿಗೆ ಕೆಲಸಗಳಿಗೆ ಮಾತ್ರ ಅದನ್ನು ಬಳಸಬೇಕಾಗ್ತದೆ. ಟ್ರ್ಯಾಕ್ಟರ್ನ ಸಾಮಾನ್ಯವಾಗಿ ಟ್ರ್ಯಾಕ್ಟರ್ ಜೊತೆಗೆ ನಾವು ಕೃಷಿ ಯಂತ್ರೋಪಕರಣಗಳನ್ನ ಉಪಯೋಗ ಮಾಡ್ತೀವಿ ಅಥವಾ ಈ ಒಂದು ಬಾಡಿಗೆ ರೂಪದಲ್ಲಿ ಏನಾದ್ರೂ ನಾವು ದಿನನಿತ್ಯ ಆದಾಯ ಪಡೆಯಬೇಕಂದ್ರೆ ಟ್ರೇಲರ್ಗಳಲ್ಲಿ ನಾವು ಟ್ರೇಲರ್ ಅಂದ್ರೆ ನಾವು ಟ್ರ್ಯಾಕ್ಟರ್ ಟ್ರೋಲಿ ಅದನ್ನೆಲ್ಲ ಹಚ್ಕೋಬೇಕಂತಕ್ಕಂತ ಒಂದು ಮಾಹಿತಿ ಗೊತ್ತಿರಬೇಕು. ಹೌದು. ಇನ್ನ ಕೊನೆಯ ಪ್ರಶ್ನೆ ಏನಂತಂದ್ರೆ, ಒಬ್ಬ ಯುವಕ ಇವತ್ತೊಂದು ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡಿಬಿಟ್ಟು ಒಳ್ಳೆ ರೀತಿಯಿಂದ ಆದಾಯವನ್ನು ಮಾಡ್ಕೊಂಡು ಜೀವನ ಸಾಗಿಸಬಹುದು ಅಂತೀರಿ, ಒಬ್ಬ ಅವಂಗೆ ಟ್ರ್ಯಾಕ್ಟರ್ ಮೇಲೇನೆ ಒಂದು ಮನೆತನ ನಡೆಸ್ತಕ್ಕಂತ ಆದಾಯ ಟ್ರ್ಯಾಕ್ಟರ್ ಗಳಿಸಬಹುದು ಅಂತೀರಾ? ಹೇಗೆ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಈಗ ಕೃಷಿ ಚಟುವಟಿಕೆಗಳಿಗೆ ನಾವು ಏನು ಟ್ರ್ಯಾಕ್ಟರ್ನ ಬಳಸ್ತಾ ಇರ್ತೀವಿ, ನಮ್ಮ ಕೃಷಿ ಕೆಲಸಗಳ ಚಟುವಟಿಕೆಗಳು ಮಾಡೋದ್ರ ಜೊತೆಗೆ ದಿನನಿತ್ಯದ ಆದಾಯವನ್ನು ಪಡಿತಕ್ಕಂತ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ಸಾಮಾನ್ಯವಾಗಿ ಟ್ರ್ಯಾಕ್ಟರ್ನ ನಾವು ಯಾವ ರೀತಿನ ಆದಾಯ ಪಡಿಬೇಕಂತಂದ್ರೆ ಅದನ್ನ ಬಾಡಿಗೆ ರೂಪದಲ್ಲಿ ಈ ಟ್ರ್ಯಾಕ್ಟರ್ಗೆ ಹೊಂದಿಕೆ ಆಗ್ತಕ್ಕಂತ ಕೃಷಿ ಯಂತ್ರೋಪಕರಣಗಳನ್ನ ನಾವು ಗಮನಿಸಿ ಖರೀದಿಸಿ ಆಯಾ ಭಾಗದಲ್ಲಿ ಸಾಮಾನ್ಯವಾಗಿ ಈ ನೀರಾವರಿ ಪ್ರದೇಶ ಇರ್ಬೋದು ಅಥವಾ ಖುಷ್ಕಿ ಪ್ರದೇಶಗಳು ಇರ್ಬೋದು, ಆಯಾ ಭಾಗಗಳಲ್ಲಿ ಯಾವ ಬೆಳೆಗಳನ್ನ ಬೆಳೀತಾರೆ, ಆ ಬೆಳೆಗಳಿಗೆ ಅನುಕೂಲ ಆಗಿರ್ತಕ್ಕಂತ ಉಪಕರಣಗಳು ಯಾವವು, ಅಂತ ಉಪಕರಣಗಳನ್ನ ಖರೀದಿಸಿ ಅವನ್ನ ನಾವು ಬಾಡಿಗೆ ಕೇಂದ್ರದಲ್ಲಿ ಅವನ್ನ ಕೊಟ್ರೆ ನಾವು ಆ ಬಾಡಿಗೆ ಮುಖಾಂತರ ಪ್ರತಿನಿತ್ಯ ಆದಾಯವನ್ನು ಗಳಿಸಬಹುದು. ಈಗ ನಾವು ಟ್ರ್ಯಾಕ್ಟರ್ನ ಖರೀದಿ ಮಾಡ್ತೀವಿ, ಸುಮಾರಾಗಿ 5-6 ಲಕ್ಷದಷ್ಟು ಖರೀದಿ ಮಾಡ್ಕೊಂತೀವಿ, ಮಾಡಿದ್ಮೇಲೆ ಅದ್ರ ನಾವು 10 ವರ್ಷದೊಳಗೆ ಅದ್ರ ಬಾಳಿಕೆ ಇದ್ರೂ ಕೂಡ ನಾವು 2-3 ವರ್ಷದಲ್ಲೇ ಅದನ್ನ ಚೆನ್ನಾಗಿ ದುಡಿಸಿ ಮಾಡಿಸಿ ನಿರ್ವಹಣೆ ಮಾಡಿದ್ರೆ ನಮ್ಗೆ ಅದರ ಆದಾಯ ದುಪ್ಪಟ್ಟಾಗಿ ಬರ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ. ಇದರಲ್ಲಿ ರೈತರಿಗೆ ಏನಂತಂದ್ರೆ ಈ ಒಂದು ಟ್ರ್ಯಾಕ್ಟರ್ ಮತ್ತು ಕೃಷಿ ಯಂತ್ರೋಪಕರಣಗಳ ಒಂದು ಬಳಕೆ

प्रीमियम फर्नीचर, बेम्बू फैब्रिक, कागज के उत्पादन इत्यादि में किया जा रहा है। साथ ही बांस का उपयोग बायोफ्यूल बनाने में भी हो रहा है, जो कि पेट्रोलियम का बेहतरीन विकल्प है। राष्ट्रीय बांस मिशन का लाभ लेने वाले एक उद्यमी हैं उत्तराखंड के रहने वाले जय पाई नोली, जिन्होंने योजना के तहत सब्सिडी लेकर जापानी तकनीक से चॉपस्टिक बनाने का एक प्रोसेसिंग यूनिट खोला है। इस यूनिट से ये अन्य लोगों को भी रोजगार दे रहे हैं। राष्ट्रीय बैम्बू मिशन से जो हमें अनुदान मिला है, उससे हमने मशीनें खरीदी, सेटअप लगाया है और हम लोग उसमें आत्मनिर्भर बने हैं। इसी तरह बंगलुरु के रहने वाले परमेश्वरन कृष्णा अय्यर ने राष्ट्रीय बांस मिशन के सहयोग से आधुनिक प्रोसेसिंग तकनीकों को अपनाकर अपने बांस उद्यम को विकसित किया है। विद द हेल्प ऑफ नेशनल बैम्बू मिशन वी मैकेनाइजिंग ईच एंड एवरी प्रोसेस फ्रॉम बैम्बू अनलोडिंग टू ट्रीटमेंट टू फर्नीचर मेकिंग प्रोसेस। किसानों की आय में वृद्धि हो, इसी मिशन के सृजन की दिशा में महत्वपूर्ण भूमिका निभा रहा है बांस उद्योग, जिसके माध्यम से देश के कोने कोने से लोग आमदनी के इस नए विकल्प से जुड़ रहे हैं। वहीं बांस स्थायी विकास में भी अत्यधिक अहम है, जिसे बढ़ावा देकर भारत विश्व की ग्लोबल वार्मिंग की चुनौतियों से लड़ने में महत्वपूर्ण भूमिका निभाते हुए एक बेहतर भविष्य का निर्माण कर रहा है। ರೈತ ಬಂಧುವರೆ, ಇದುಗುರು ಬಿದಿರು ಉತ್ಪಾದನೆ ಮತ್ತು ಅದರ ಮಹತ್ವ ಕುರಿತು ಮಾಹಿತಿ ಮಾಡಿಕೊಂಡಿರಿ. ಬನ್ನಿ ರೈತ ಬಂಧುವರೆ, ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕಟಾವು ಅಥವಾ ರಾಶಿ ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಕೊಳ್ಳಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಅಥವಾ ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುತ್ತದೆ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಇನ್ನು ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಪದಗಳು ಹಾಗೂ ಚೆಕ್ ಡ್ಯಾಮ್ಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯಗಳನ್ನು ಕೈಗೊಳ್ಳಬೇಕು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿಯನ್ನು ಹೆಚ್ಚಿಸಬಹುದು. ಇನ್ನು ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರ್ಬುಜ ಬೆಳೆಗೆ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಎಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಶೇಂಗಾ ಬೆಳೆಯು ಕಟಾವಿನ ಹಂತದಲ್ಲಿದ್ದರೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ಕಟಾವು ಮಾಡಬೇಕು. ಒಕ್ಕಣೆ ನಂತರ ಒಡೆದ ಅಥವಾ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಕುರಿ ಸಾಕಾಣಿಕೆ, ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. ಪಿಪಿಆರ್ ಕಾಯಿಲೆಯ ಬಗ್ಗೆ ಈ ದಿನದಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನುತ್ತಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಪಾಡಬೇಕು. ಹಗಲಿನಲ್ಲಿ ಉಷ್ಣಾಂಶ 30-40 ಇರುವುದರಿಂದ ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಕೋಳಿಗಳನ್ನು ತಿನ್ನುವುದು ಕಡಿಮೆಯಾಗುತ್ತದೆ. ಆದ್ದರಿಂದ ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಆಹಾರದಲ್ಲಿ ಅಮೈನೋ ಆಮ್ಲ ಇರಬೇಕು. ಇನ್ನು ಒಣಮೇವು ಸ್ವಾದಿಷ್ಟತೆಯನ್ನು ಉತ್ತಮಗೊಳಿಸಲು 2% ಯೂರಿಯಾ, 10% ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ಜಾನುವಾರುಗಳಿಗೆ ಆಹಾರವಾಗಿ ನೀಡಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಈ ದಿನದ ಪೇಟೆ ಧಾನ್ಯವನ್ನು ನೋಡೋಣ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಸದ್ಯ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2031 ರೂಪಾಯಿಗಳು, ಕಡಲೆಕಾಳು 3700 ರೂಪಾಯಿಯಿಂದ 4210 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44 6900 ರೂಪಾಯಿಯಿಂದ 7850 ರೂಪಾಯಿಗಳು, ಅಲಸಂದಿ 4466 ರೂಪಾಯಿಗಳಿಂದ 6390 ರೂಪಾಯಿಗಳು, ಭತ್ತ ರಾಜಹಂಸ 1411 ರೂಪಾಯಿಗಳು, ಭತ್ತ ಸೋನಮಸರಿ 1471 ರೂಪಾಯಿಗಳಿಂದ 2862 ರೂಪಾಯಿಗಳು, ಸೂರ್ಯಕಾಂತಿ 3053 ರೂಪಾಯಿಗಳು, ತೊಗರಿ ಕೆಂಪು 4169 ರೂಪಾಯಿಗಳಿಂದ 8579 ರೂಪಾಯಿಗಳು, ಬಿಳಿ ತೊಗರಿ 4209 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಸ್ಥೆ ರಾಯಚೂರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ